ಕರೀತಾ ಇದ್ರು. ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇವುಗಳಿಗೆ ನಾವು ಸಿರಿಧಾನ್ಯಗಳು ಅಂತ ಹೇಳ್ತಾ ಇದ್ದೇವೆ. ಇವುಗಳನ್ನು ಯಾಕೆ ತೃಣಧಾನ್ಯಗಳು ಅಂತ ಇದ್ರು ಅಂತ ಹೇಳಿದ್ರೆ, ಇವು ಹುಲ್ಲಿನ ಜಾತಿಯ ಸಸ್ಯಗಳಿಂದ ಬರ್ತಕ್ಕಂಥ ಧಾನ್ಯಗಳಾಗಿರೋದ್ರಿಂದ ಇವನ್ನ ತೃಣಧಾನ್ಯಗಳು ಅಂತ ಹೇಳ್ತಾ ಇದ್ರು. ಇವು ಗಾತ್ರದಲ್ಲಿ ತುಂಬಾ ಚಿಕ್ಕವಾಗಿರೋದ್ರಿಂದ ಕಿರುಧಾನ್ಯಗಳು ಅಂತ ಕೂಡ ಹೇಳ್ತಾ ಇದ್ರು. ಅದರ ಜೊತೆಗೆ ಒರಟು ಧಾನ್ಯಗಳು, ಯಾಕಂತ ಹೇಳಿದ್ರೆ ಇದ್ರ ಮೇಲಿನ ಪದರ ಏನಿದೆಯಲ್ಲ ಅದರಲ್ಲಿ ಸಾಕಷ್ಟು ಒರಟಾಗಿರ್ತಕ್ಕಂಥ ಒಂದು ಸಿಪ್ಪೆ ಇರುತ್ತೆ, ಅಂದ್ರೆ ಮೇಲ್ಗಡೆ ನುಣುಪಾಗಿದ್ರು ಕೂಡ ಅಷ್ಟು ಸುಲಭವಾಗಿ ಅದನ್ನ ತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಆ ಸಿಪ್ಪೆಯನ್ನು ತೆಗೆದಾಗ ನಮಗೆ ಸಿಗ್ತಕ್ಕಂಥ ಧಾನ್ಯ ಏನಿದೆಯಲ್ಲ ಅದರಲ್ಲಿ ಸ್ವಲ್ಪನಾದ್ರೂ ಆ ಸಿಪ್ಪೆಯ ಅಂಶ ಉಳಿದುಕೊಳ್ಳುತ್ತೆ. ಹಾಗಾಗಿ ಇದರ ಸಂಸ್ಕರಣೆ ಸ್ವಲ್ಪ ಕಷ್ಟಕರ ಅಂತಾನೆ ಹೇಳ್ಬೋದು. ಹಾಗಾಗಿ ಹಿಂದಿನವರು ಅದನ್ನ ಒರಳಲ್ಲಿ ಕುಟ್ಟಿ ಸಿಪ್ಪೆಯನ್ನ ತೆಗೆದು ಅಕ್ಕಿಯನ್ನ ಮಾಡ್ತಾ ಇದ್ರು. ಸಾಮಾನ್ಯವಾಗಿ ನವಣೆಯನ್ನ ಹೆಚ್ಚಾಗಿ ರೆಗ್ಯುಲರ್ ಆಗಿ ಬಳಕೆ ಮಾಡ್ತಕ್ಕಂಥ ಒಂದು ಧಾನ್ಯ ಆಗಿತ್ತು ಹಿಂದಿನ ಕಾಲದಲ್ಲಿ. ಇವುಗಳನ್ನ ಯಾವಾಗ ನಾವು ಬೆಳೀತೇವೆ ಅಂತ ಹೇಳಿದ್ರೆ, ಮುಂಗಾರು ಹಂಗಾಮಿನಲ್ಲಿ ಇವು ಬೆಳೆಯೋದಕ್ಕೆ ತುಂಬಾ ಪ್ರಶಸ್ತವಾದ ಒಂದು ಕಾಲ. ಅದರಲ್ಲಿ ಒಣಭೂಮಿ ಅಥವಾ ಕಡಿಮೆ ಫಲವತ್ತತೆ ಇರತಕ್ಕಂಥ ಒಂದು ಭೂಮಿಯಲ್ಲಿ ಈ ಧಾನ್ಯಗಳನ್ನು ಬಹಳ ಸುಲಭವಾಗಿ ಬೆಳೀತಾ ಇದ್ರು. ಈ ಧಾನ್ಯಗಳು ಅತ್ಯಂತ ಉಪಯುಕ್ತವಾದ ಅಂಶಗಳನ್ನು ಹೊಂದಿದವೆ. ಮತ್ತು ಇದಕ್ಕೆ ನಾವು ಇನ್ನೊಂದು ನೋಡಬೇಕಾಗಿ ಬಂದರೆ, ಇವಕ್ಕೆ ತಗಲ್ತಕ್ಕಂಥ ಒಂದು ರೋಗ ಇರ್ಬೋದು, ಕೀಟಗಳಿರ್ಬೋದು ಬಹಳ ವಿರಳ. ಹಾಗಾಗಿ ಇವನ್ನ ಬರಗಾಲದ ಬೆಳೆಗಳು ಅಂತ ಕೂಡ ಹೇಳ್ತಾ ಇದ್ರು. ಅಂದರೆ ಬರಗಾಲ ಬಂದಾಗೂ ಕೂಡ ಇವು ಸುಲಭವಾಗಿ ಬೆಳೀತಕ್ಕಂಥವು. ಯಾವುದೇ ಒಂದು ನೀರಿನ ಅವಶ್ಯಕತೆ ಕಡಿಮೆ ನೀರಿನಲ್ಲಿ, ಕಡಿಮೆ ಫಲವತ್ತತೆ ಭೂಮಿಯಲ್ಲಿ, ಕಡಿಮೆ ರೋಗ ಮತ್ತು ಕೀಟಗಳಿಂದ ಇವು ಬಾಧೆಗೆ ಒಳಪಟ್ಟು ಸಮೃದ್ಧವಾಗಿ ಬೆಳೀತಕ್ಕಂಥ ಒಂದು ಬೆಳೆಯಾಗಿತ್ತು. ಯಾವುವು ಇವೆಲ್ಲ ಸಿರಿಧಾನ್ಯಗಳು, ಸಿರಿಧಾನ್ಯಗಳು, ತೃಣಧಾನ್ಯಗಳು ಅಂತ ಏನು ಹೇಳ್ತಾ ಇದ್ದಾವೆ, ಇವಕ್ಕೆ ಯಾವ್ಯಾವ ಸಂಬಂಧಪಡ್ತವೆ, ಯಾವ ಬೆಳೆಗಳು ಇದರಲ್ಲಿ ಬರ್ತವೆ ಅಂತ ನೋಡೋದಾದರೆ, ಸಜ್ಜೆ, ನವಣೆ, ಬರಗು, ಸಾಮೆ, ಕೊರಲೆ, ರಾಗಿ, ಊದಲು ಇವನ್ನೆಲ್ಲ ನಾವು ಸಿರಿಧಾನ್ಯಗಳ ಗುಂಪಿಗೆ ಸೇರಿಸ್ತೇವೆ. ಇವು ನಮಗೆ ಸುಲಭವಾಗಿ ಪರಿಸರಕ್ಕೆ ಹೊಂದಿಕೊಂಡು ಉತ್ತಮ ಇಳುವರಿಯನ್ನು ಕೊಡ್ತಾ ಬಂದಿರತಕ್ಕಂಥ ಧಾನ್ಯಗಳು. ಇವು ಪ್ರತಿಕೂಲ ಹವಾಮಾನವಿದ್ದಾಗೂ ಕೂಡ ನಮ್ಮ ಬೆಳೆಗಳು ತುಂಬ ಸಮೃದ್ಧವಾಗಿ ಬೆಳೀತವೆ. ಅಂದರೆ ಈಗ ಹೆಚ್ಚಿಗೆ ಮಳೆ ಆಗಿರ್ಬೋದು ಅಥವಾ ಕಡಿಮೆ ಮಳೆ ಆಗಿರ್ಬೋದು, ಅಂಥ ಸಮಯದಲ್ಲೂ ಕೂಡ ಇವು ಚೆನ್ನಾಗಿ ಬರ್ತಕ್ಕಂಥ ಒಂದು ಧಾನ್ಯಗಳು. ಈ ಧಾನ್ಯಗಳನ್ನು ಸಾವಿರಾರು ವರ್ಷಗಳಿಂದ ನಮ್ಮ ಪೂರ್ವಜರು ಬೆಳೀತಾನೆ ಇದ್ದಾರೆ. ಇತರೆ ಧಾನ್ಯಗಳೊಂದಿಗೆ ಕೂಡ ಇವನ್ನ ಬೆಳೀತಾ ಇದ್ರು. ಅಂದರೆ ಅಕಡಿ ಬೆಳೆ ಅಂತ ಹೇಳ್ತೀವಲ್ಲ, ಅಥವಾ ಅಂತರ್ ಬೆಳೆಯಾಗಿ ಬೆಳೀತಾ ಇದ್ರು. ಅವರು ಈ ಧಾನ್ಯಗಳನ್ನು ಮುಖ್ಯ ಆಹಾರವಾಗಿ ಬಳಕೆ ಮಾಡ್ತಾ ಇದ್ರು. ಹಾಗಾಗಿ ದೈಹಿಕವಾಗಿ, ಮಾನಸಿಕವಾಗಿ ಸದೃಢರಾಗಿರ್ತಾ ಇದ್ರು ನಮ್ಮ ಪೂರ್ವಜರು. ಅವರು ಸಾಮಾನ್ಯವಾಗಿ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಅಕ್ಕಿಯಿಂದ ಮಾಡಿರ್ತಕ್ಕಂಥ ಅನ್ನವನ್ನು ಊಟ ಮಾಡ್ತಾ ಇದ್ರು. ಬೇರೆ ಸಮಯದಲ್ಲೆಲ್ಲ ಈ ನವಣೆ ಮತ್ತು ಊದಲು, ಸಾಮೆ ಇವುಗಳನ್ನು ತಿಂತಕ್ಕಂಥದ್ದೇ ಒಂದು ಹೆಚ್ಚಾಗಿತ್ತು. ಈ ಧಾನ್ಯಗಳು ಮನುಷ್ಯರಿಗೆ ಮಾತ್ರ ಆಹಾರ ಭದ್ರತೆ ಒದಗಿಸುತ್ತಾ ಅಥವಾ ಒಂದು ಪೌಷ್ಟಿಕಾಂಶದ ಭದ್ರತೆ ಒದಗಿಸುತ್ತಾ ಅಂತ ಹೇಳಿದ್ರೆ ಇಲ್ಲ, ದನಗಳಿಗೂ ಕೂಡ ಅಂದರೆ ಜಾನುವಾರುಗಳಿಗೂ ಕೂಡ ಒಂದು ಉತ್ತಮ ಮೇವನ್ನು ಪೂರೈಕೆ ಮಾಡ್ತವೆ. ಇದರ ಹುಲ್ಲೇನಿರುತ್ತಲ್ಲ ಅದು ಉತ್ಕೃಷ್ಟವಾದ ಮೇವು ಅಂತ ಹೇಳಬಹುದು. ಈಗ ನಾವು ಈ ಇಷ್ಟೆಲ್ಲ ಒಳ್ಳೆ ಇರತಕ್ಕಂಥ ಧಾನ್ಯಗಳನ್ನು ಯಾಕೆ ಬಿಟ್ಟುಬಿಟ್ವಿ? ಈ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಹೆಚ್ಚು ಪ್ರಚಲಿತಕ್ಕೆ ಬರ್ತಾ ಇದೆ ಇವುಗಳಿಗೆ ಮಿರಾಕಲ್ ಮಿಲ್ಲೆಟ್ಸ್ ಅಂತ ಹೇಳೋದು ಅಥವಾ ಸಿರಿಧಾನ್ಯಗಳು ಅಂತ ಹೇಳೋದು. ಈ ಥರ ಒಂದು ಅದಕ್ಕೆ ಎಷ್ಟೊಂದು ಪೋಷಕಾಂಶಗಳಿದೆ, ಅದನ್ನು ತಿನ್ನಬೇಕು, ಈ ರೀತಿ ಇದು ಹೆಚ್ಚು ಪ್ರಚಾರಕ್ಕೆ ಬರ್ತಾ ಇರೋದ್ರಿಂದ ಯಾಕೆ ಇಷ್ಟೊಂದು ಇದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಧಾನ್ಯಗಳಲ್ಲಿ ಇರತಕ್ಕಂಥ ಪೋಷಕಾಂಶಗಳು ಅವನ್ನು ನೋಡೋದಾದರೆ, ನಾವು ಇವನ್ನ ಹಿಂದೆ ಬಳಕೆ ಮಾಡ್ತಾ ಇದ್ವಿ, ಎಲ್ಲರೂ ಚೆನ್ನಾಗೇ ಊಟ ಮಾಡ್ತಾ ಇದ್ವಿ, ಆದರೆ ಈ ಮಧ್ಯದಲ್ಲಿ ನಾವು ಸಂಸ್ಕರಣೆಯ ಪ್ರಭಾವದಿಂದ, ಒಂದು ಸಂಸ್ಕರಣೆ ಅಂತ ಹೇಳಿದ್ರೆ ಕುಟ್ಟಿ ಇದನ್ನು ಅಕ್ಕಿ ಮಾಡ್ಕೊಳ್ಬೇಕಾಗಿತ್ತು, ಅಷ್ಟೊಂದು ಸಮಯ ಆಗಲಿ ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳು, ಉಪಕರಣಗಳು, ಯಂತ್ರೋಪಕರಣಗಳು ತುಂಬ ಕಡಿಮೆ ಇತ್ತು. ಈಗ ಅದರಲ್ಲಿ ಸಾಕಷ್ಟು ಸಂಶೋಧನೆಗಳಾಗಿ ಒಳ್ಳೆಯ ಯಂತ್ರಗಳು ಇವತ್ತು ತಯಾರಾಗಿರೋದ್ರಿಂದ ಅದನ್ನು ಮತ್ತೆ ಬಳಕೆ ಮಾಡೋದಕ್ಕೆ ಯೋಗ್ಯ ಆಗಿರ್ತಕ್ಕಂಥ ಯಂತ್ರಗಳು ಇವತ್ತು ನಮ್ಮಲ್ಲಿ ಲಭ್ಯ ಇದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಒತ್ತಡದ ಜೀವನ ಶೈಲಿ ಇರ್ಬೋದು, ಶ್ರಮವಿಲ್ಲದ ಜೀವನ, ಒಂಥರ ದೈಹಿಕವಾದ ಶ್ರಮ ಇಲ್ಲದೆ ಇರತಕ್ಕಂಥ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಲ್ಲ, ಸೊ ಈ ರೀತಿ ಇರತಕ್ಕಂಥ ಜೀವನ ಶೈಲಿ ಇರೋದ್ರಿಂದ ಮನುಷ್ಯನ ದೇಹ ಮತ್ತು ಮನಸ್ಸು ಒಂಥರ ಜಿಡ್ಡುಗಟ್ಟಿದಂಗೆ ಆಗಿರುತ್ತೆ. ಸಮಯದ ಅಭಾವದಿಂದ ಅತಿಯಾದ ಸಂಸ್ಕರಿಸಿದ ಆಹಾರವನ್ನು ನಾವು ಸೇವನೆ ಮಾಡ್ತಾ ಇರ್ತೇವೆ. ಎಲ್ಲ ರೆಡಿಮೇಡ್ ಫುಡ್ಸು ಇವತ್ತು ಅಥವಾ ಹಾಫ್ ರೆಡಿಯಾಗಿರ್ತಕ್ಕಂಥದ್ದು, ರೆಡಿ ಟು ಈಟ್ ಅಥವಾ ರೆಡಿ ಟು ಕುಕ್, ಈ ಥರ ಒಂದು ಪದಾರ್ಥಗಳಿಗೆ ಮಾರು ಹೋಗಿಬಿಟ್ಟಿದ್ದೇವೆ. ಇಂಥವೇನಾಗ್ತಾ ಇದೆ, ಈ ತರಹದ ಪದಾರ್ಥಗಳನ್ನು ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಅದರ ಜೊತೆಗೆ ಅವು ತುಂಬ ದಿನಗಳವರೆಗೂ ಇಡಬೇಕಾಗಿ ಬರೋದ್ರಿಂದ ಅವುಗಳ ಸಂಸ್ಕರಣೆ ಮಾಡುವಾಗ ನಾವು ಕೆಲವು ಹಂತದಲ್ಲಿ ಪ್ರಿಸರ್ವೇಟಿವ್ಸನ್ನು ಬಳಸ್ತೀವಿ. ಅಂದರೆ ಹೆಚ್ಚು ದಿನಗಳವರೆಗೂ ಬಳಕೆ ಮಾಡೋದಕ್ಕೆ ಯೋಗ್ಯ ಆಗಲಿ ಅಂಥೇಳಿ ಕೆಡದೇ ಇರೋದಕ್ಕೆ ಕೆಲವೊಂದು ರಾಸಾಯನಿಕಗಳನ್ನ ಬಳಸಬೇಕಾಗತ್ತೆ. ಅದರ ಜೊತೆಗೆ ನಾವು ಊಟ ಮಾಡ್ತಕ್ಕಂಥ ಆಹಾರ ಇರ್ಬೋದು, ಬೆಳೀತಕ್ಕಂಥ ಬೆಳೆಗಳಿರ್ಬೋದು, ಇವತ್ತು ಎಲ್ಲ ಹೈಬ್ರಿಡ್ ತಳಿಗಳಾಗಿರೋದ್ರಿಂದ ಹೆಚ್ಚು ಹೆಚ್ಚು ರೋಗ ಮತ್ತು ಕೀಟಗಳಿಗೆ ಬಾಧೆಯನ್ನು ಒಳಪಡೋದ್ರಿಂದ ಹೆಚ್ಚು ರಾಸಾಯನಿಕಗಳನ್ನು ಬಳಕೆ ಮಾಡ್ತಾ ಇರ್ತವೆ. ನಾವು ಸಾವಯವ ಬೆಳೆದಿರ್ತಕ್ಕಂಥ ಆಹಾರವನ್ನು ತಿನ್ನಬೇಕು ಅಂತ ಹೋದರೂ ಕೂಡ ಇವತ್ತು ಅವು ಅತಿ ಹೆಚ್ಚಿನ ಬೆಲೆಗೆ ನಮಗೆ ದೊರೆಯುತ್ತೆ. ಆಮೇಲೆ ಸಾವಯವ ಕೃಷಿಯನ್ನು ಮಾಡ್ತಕ್ಕಂಥ ರೈತರು ಕೂಡ ತುಂಬ ಕಡಿಮೆ ಪ್ರಮಾಣದಲ್ಲಿ ಸಿಗೋದ್ರಿಂದ ಎಲ್ಲರಿಗೂ ಯೋಗ್ಯ ಬೆಲೆಯಲ್ಲಿ ಸಾವಯವ ಪದಾರ್ಥಗಳು ಸಿಗೋದು ಕಡಿಮೆ ಆಗ್ತಾ ಇದೆ. ಆದರೆ ನಮಗೆ ಇವತ್ತು ಯಾವುದೇ ರಾಸಾಯನಿಕಗಳ ಬಳಕೆ ಇಲ್ಲದೇ ಬೆಳೀತಕ್ಕಂಥ ಬೆಳೆ ಅಂತೇಳಿದರೆ ಈ ಸಿರಿಧಾನ್ಯಗಳು. ಹಾಗಾಗಿ ಇವಕ್ಕೆ ಅಷ್ಟೊಂದು ನಾವು ಪ್ರಾಮುಖ್ಯತೆಯನ್ನು ಕೊಟ್ಟು ಈ ಧಾನ್ಯಗಳನ್ನು ಬೆಳೆಸಬೇಕು ಅನ್ನೋದು ಒಂದು ಮನಗಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಸೊ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳನ್ನು ಈ ರಾಸಾಯನಿಕಗಳು ಮಾಡ್ತಾ ಇರೋದ್ರಿಂದ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಉತ್ತಮ ಆಹಾರದ ಆಯ್ಕೆ ಅಂತ ಹೇಳಿದ್ರೆ ಈ ಸಿರಿಧಾನ್ಯಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಈ ಸಿರಿಧಾನ್ಯಗಳಲ್ಲಿ ಏನೇನು ಪೋಷಕಾಂಶಗಳು ಇದೆ ಅಂತ ನೋಡೋದಾದರೆ ಇವುಗಳಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್, ಸುಣ್ಣ, ಕೊಬ್ಬು ಮತ್ತು ಫಾಸ್ಫರಸ್ ಅಂಶಗಳು ಇದೆ. ಅಲ್ಲದೆ ಲಘು ಖನಿಜಗಳಾದ ಕಬ್ಬಿಣ ಮತ್ತು ಸತು ಕೂಡ ಉತ್ತಮ ಪ್ರಮಾಣದಲ್ಲಿ ಲಭ್ಯ ಇದೆ. ಇವು ಅಕ್ಕಿ ಮತ್ತು ಗೋಧಿಗೆ ಕಂಪೇರ್ ಮಾಡಿದಾಗ, ಹೋಲಿಕೆ ಮಾಡಿದಾಗ ಕಡಿಮೆ ಪಿಷ್ಟವನ್ನು ಹೊಂದಿರುವುದರಿಂದ ಬೊಜ್ಜನ್ನು ಕಡಿಮೆ ಮಾಡೋದಕ್ಕೆ ತುಂಬ ಸಹಕಾರಿಯಾಗಿದೆ. ಎಲ್ಲರದ್ದು ಆಲ್ಮೋಸ್ಟ್ ಸೆಡೆಂಟರಿ ಲೈಫ್ ಸ್ಟೈಲ್ ಇರತಕ್ಕಂಥ ಜೀವನ ಶೈಲಿ ಇರೋದ್ರಿಂದ ಅತಿಯಾದ ತೂಕವನ್ನು ಹೊಂದೋದಕ್ಕೆ ಸಾಧ್ಯ ಇರುತ್ತೆ. ಸೊ ಅಂಥವರು ತೂಕ ಕಡಿಮೆ ಮಾಡಿಕೊಳ್ಳೋದಕ್ಕೆ ಈ ಒಂದು ಸಿರಿಧಾನ್ಯಗಳು ಹೆಚ್ಚು ಲಾಭವನ್ನು ಮಾಡ್ತವೆ. ಅದರ ಜೊತೆಗೆ ಇವುಗಳಲ್ಲಿ ಹೆಚ್ಚಿನ ನಾರಿನಂಶ ಮತ್ತು ಕ್ಲಿಷ್ಟ ಪಿಷ್ಟಗಳು ಅಂತ ಹೇಳ್ತೀವಿ ಇರುವುದರಿಂದ ನಮಗೇನಾಗುತ್ತೆ, ರಕ್ತದಲ್ಲಿನ ಕೊಬ್ಬಿನಾಂಶ, ಟ್ರೈಗ್ಲಿಸರೈಡ್ಸು ಮತ್ತು ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣದಲ್ಲಿಡೋದು ಸಹಾಯ ಮಾಡುತ್ತೆ. ಅಂದರೆ ಅಕ್ಕಿ ಮತ್ತು ಗೋಧಿ ಅದಕ್ಕಿಂತ ಇದರಲ್ಲಿ ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಇರೋದ್ರಿಂದ ರಕ್ತದಲ್ಲಿ ಸಕ್ಕರೆಯನ್ನು ಏರಿಸ್ತಕ್ಕಂಥ ಅಂಶ ಇದರಲ್ಲಿ ಕಡಿಮೆ ಇರುತ್ತೆ. ಅಂದರೆ ನವಣೆಯಲ್ಲಿ ಕೇವಲ 58, ಅಕ್ಕಿಯಲ್ಲಿ ಮತ್ತು ಗೋಧಿಯಲ್ಲಿ 90-88 ಇದ್ದರೆ ನವಣೆಯಲ್ಲಿ ಕೇವಲ 58 ಗ್ಲೈಸಿಮಿಕ್ ಇಂಡೆಕ್ಸ್ ಇರೋದ್ರಿಂದ ಇದು ಮಧುಮೇಹಿಗಳಿಗೆ ಅಂದರೆ ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರಿಗೆ ಇದು ಒಂದು ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು. ಸಜ್ಜೆ, ಸಾವೆ ಮತ್ತು ನವಣೆಯಲ್ಲಿ ಹೆಚ್ಚಿನ ಕಬ್ಬಿಣಾಂಶ ಸಿಗುತ್ತೆ ನಮಗೆ ಸೇವನೆ ಮಾಡೋದ್ರಿಂದ. ಸೊ ಹಾಗಾಗಿ ಮಕ್ಕಳು ಮತ್ತು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಡ್ತಕ್ಕಂಥ ಒಂದು ಪೋಷಕಾಂಶಗಳ ಕೊರತೆ ಅಂತ ಹೇಳಿದ್ರೆ ರಕ್ತಹೀನತೆ ಕೊರತೆಯಾಗಿ ರಕ್ತಹೀನತೆ ಹೆಚ್ಚಾಗಿ ಬಾಧಿಸ್ತಾ ಇರುತ್ತೆ. ಸೊ ಅಂತಹ ಒಂದು ಕಿಶೋರಿಯರಲ್ಲಿ, ಚಿಕ್ಕ ಮಕ್ಕಳಲ್ಲಿ, ಗರ್ಭಿಣಿ ಮತ್ತು ಬಾಣಂತಿಯರಲ್ಲಿ ಹೆಚ್ಚಾಗಿ ಇದನ್ನು ಸೇವನೆ ಮಾಡೋದ್ರಿಂದ ರಕ್ತದಲ್ಲಿರ್ತಕ್ಕಂಥ ಕಬ್ಬಿಣಾಂಶವನ್ನು ಹೆಚ್ಚು ಮಾಡೋದಕ್ಕೆ ಸಹಾಯ ಆಗುತ್ತೆ. ನಂತರ ರಾಗಿ ಮತ್ತು ಸಜ್ಜೆಯಲ್ಲಿ ಹೆಚ್ಚಿನ ಕ್ಯಾಲ್ಶಿಯಂ ಕೂಡ ಲಭ್ಯ ಇರುತ್ತೆ. ಇದು ಮಕ್ಕಳಿಗೆ ಪೂರಕ ಆಹಾರವಾಗಿ ಬಳಸೋದಕ್ಕೆ ತುಂಬ ಯೋಗ್ಯ. ಮಹಿಳೆಯರಿಗೆ ಮತ್ತು ಹಾಲುಣಿಸುವ ತಾಯಂದಿರಿಗೂ ಕೂಡ ಇದು ಒಂದು ಆರೋಗ್ಯವರ್ಧಕವಾದ ಪೇಯವಾಗಿ ಬಳಸ್ಕೊಳ್ಬೋದು. ಮತ್ತು ಆಹಾರದಲ್ಲೂ ಕೂಡ ಇದನ್ನು ದಿನನಿತ್ಯದ ಆಹಾರವಾಗಿ ರೊಟ್ಟಿ ಅಥವಾ ಮುದ್ದೆ ಈ ರೀತಿಯ ಆಹಾರಗಳನ್ನು ಮಾಡಿ ಕೂಡ ಬಳಸ್ಕೊಳ್ಬೋದು. ಆಧುನಿಕ ಜೀವನ ಶೈಲಿಯಿಂದ ಬರ್ತಕ್ಕಂಥ ರೋಗಗಳು ಮತ್ತು ರೋಗ ಲಕ್ಷಣಗಳನ್ನು ತಡೆಯುವಲ್ಲಿ ಈ ಧಾನ್ಯಗಳು ನಮಗೆ ಹೆಚ್ಚು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ. ಅದರಲ್ಲೂ ಬೊಜ್ಜುತನ ಮತ್ತು ಮಧುಮೇಹದಂಥ ಕಾಯಿಲೆಗಳಿಗೆ ತುಂಬ ಉತ್ತಮವಾದ ಆಹಾರ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಈ ಸಿರಿಧಾನ್ಯಗಳಲ್ಲಿ ಕೆಲವು ಚಿಕಿತ್ಸಾತ್ಮಕ ಗುಣಗಳು ಕೂಡ ಲಭ್ಯ ಇರ್ತವೆ. ಅಂದರೆ ಕೆಲವೊಂದು ರೋಗಗಳನ್ನು ತಡೆಗಟ್ಟತಕ್ಕಂಥ ಅಥವಾ ನಿರ್ವಹಣೆ ಮಾಡ್ತಕ್ಕಂಥ ಗುಣಗಳು ಈ ನಮ್ಮ ಸಿರಿಧಾನ್ಯಗಳಲ್ಲಿದ್ದಾವೆ. ಅಂಥದ್ದು ಯಾವ ಅಂಶಗಳು ಇದರಲ್ಲಿದೆ ಅಂತ ನೋಡೋದಾದರೆ, ಕಿರುಧಾನ್ಯಗಳು ಅಥವಾ ಸಿರಿಧಾನ್ಯಗಳಲ್ಲಿ ಉತ್ತಮ ಪ್ರಮಾಣದ ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿದ್ದಾವೆ. ಸೊ ಈ ಆ್ಯಂಟಿ ಆಕ್ಸಿಡೆಂಟ್ಗಳು ಏನು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡೋದ್ರ ಜೊತೆಗೆ ಇದರಲ್ಲಿರ್ತಕ್ಕಂಥ ಫ್ಲೇವನಾಯ್ಡ್ಸ್ ಇರ್ಬೋದು, ಫಿನಾಲಿಕ್ ಕಾಂಪೌಂಡ್ಸ್ ಇರ್ಬೋದು, ಇವೆಲ್ಲ ಕ್ಯಾನ್ಸರ್ ಆಗೋದನ್ನು ಕೂಡ ತಡೆಗಟ್ಟತಕ್ಕಂಥ ಶಕ್ತಿ ಇದೆ ಅಂತ ನಮಗೆ ಕೆಲವು ಸಂಶೋಧನೆಗಳಿಂದ ಕಂಡುಬಂದಿರತಕ್ಕಂಥ ಅಂಶ. ನಂತರ ಈ ಸಿರಿಧಾನ್ಯಗಳಲ್ಲಿ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋದ್ರಿಂದ ಮಧುಮೇಹಿಗಳ ಚಿಕಿತ್ಸೆಯಲ್ಲೂ ಕೂಡ ಈ ನವಣೆಯನ್ನು ಹೆಚ್ಚಾಗಿ ಬಳಕೆ ಮಾಡ್ತಾ ಇರ್ತವೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಒಂದು ಮಧುಮೇಹಿಗಳಿಗಾಗಿ ಒಂದು ಆಹಾರದ ಒಂದು ಫುಡ್ ಕಿಟ್ಟನ್ನು ತಯಾರು ಮಾಡಿದ್ದಾರೆ. ಅದರಲ್ಲಿ ಬಳಸಿರ್ತಕ್ಕಂಥದ್ದು ಕೂಡ ನವಣೆನೆ, ನವಣೆಯ ಜೊತೆಗೆ ಇನ್ನಿತರ ಪದಾರ್ಥಗಳನ್ನು ಕೂಡ ಬಳಕೆ ಮಾಡಿರ್ತಾರೆ. ಆದರೆ ಅದರಲ್ಲಿ ಪ್ರಮುಖವಾಗಿ ಬಳಕೆ ಮಾಡಿರ್ತಕ್ಕಂಥದ್ದು ಈ ಸಿರಿಧಾನ್ಯವಾದ ನವಣೆಯನ್ನೇ ಬಳಕೆ ಮಾಡಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಇದರಲ್ಲಿ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋದ್ರಿಂದ, ಅಂದರೆ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಏರಿಸುವಂತಹ ಗುಣ ಏನಿದೆ ಇದು ಕಡಿಮೆ ಇರುತ್ತೆ ಅಕ್ಕಿ ಮತ್ತು ಗೋಧಿಗಿಂತ. ನಂತರ ಇದರಲ್ಲಿ ಕ್ಲಿಷ್ಟ ಪಿಷ್ಟಗಳು ಅಂತ ಹೇಳ್ತೀವಿ, ಅಂದರೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸು. ಇದೇನಿದೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸು ಅಂತ ಹೇಳಿದರೆ ಸುಲಭವಾಗಿ ಜೀರ್ಣ ಆಗೋದಿಲ್ಲ. ಉದಾಹರಣೆಗೆ ನಾವು ಆಟ ಆಡ್ತಕ್ಕಂಥ ಮಕ್ಕಳಿಗೆ ಗ್ಲೂಕೋಸನ್ನು ಕೊಡ್ತೀವಿ, ಓಡಿ ಬಂದ ತಕ್ಷಣ ಅವರಿಗೆ ಆಯಾಸವನ್ನು ನೀಗಿಸ್ಕೊಳ್ಳೋದಕ್ಕೋಸ್ಕರ, ಇಮಿಡಿಯೇಟ್ ಎನರ್ಜಿ ಸಿಗೋದಕ್ಕೋಸ್ಕರ, ಶಕ್ತಿ ಸಿಗೋದಕ್ಕೋಸ್ಕರ ಗ್ಲೂಕೋಸನ್ನು ಕೊಡ್ತೀವಿ. ಅಂದರೆ ಅದು ಸುಲಭವಾಗಿ ನಮಗೆ ರಕ್ತದಲ್ಲಿ ಹೋಗಿ ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಆಹಾರ. ಅದು ಸುಲಭವಾಗಿ ಜೀರ್ಣ ಆಗ್ತಕ್ಕಂಥದ್ದಂದರೆ ಸಿಂಪಲ್ ಕಾರ್ಬೋಹೈಡ್ರೇಟ್. ಕಾಂಪ್ಲೆಕ್ಸ್ ಅಂತ ಹೇಳಿದ್ರೆ ಅದು ನಮಗೆ ಪಚನ ಆಗಿ ನಂತರ ಅದರಿಂದ ಶಕ್ತಿ ಬರಬೇಕು. ಸೊ ಪಚನ ಆಗೋದಕ್ಕೆ ಕಷ್ಟವಾಗಿರ್ತಕ್ಕಂಥದ್ದೆಲ್ಲ ಕ್ಲಿಷ್ಟಪಿಷ್ಟ ಅಂತ ಹೇಳ್ತೀವಿ. ಸೊ ಅಂತಹ ಕ್ಲಿಷ್ಟಪಿಷ್ಟಗಳು ಈ ನವಣೆ, ಹಾರಕ, ಊದಲು ಇವುಗಳಲ್ಲಿ ಇರೋದ್ರಿಂದ ನಮಗೆ ಸುಲಭವಾಗಿ ಜೀರ್ಣ ಆಗೋದಿಲ್ಲ, ನಿಧಾನವಾಗಿ ಜೀರ್ಣ ಆಗಿ ಸ್ವಲ್ಪ ಸ್ವಲ್ಪವೇ ಸಕ್ಕರೆ ಅಂಶ ಅಥವಾ ಎನರ್ಜಿಯನ್ನು ಕೊಡ್ತಾ ಹೋಗುತ್ತೆ. ಇದೇನಾಗುತ್ತೆ ನಮಗೆ ಬಹಳ ಕಾಲದವರೆಗೂ ಹಸಿವೆಯನ್ನು ತಡೆಗಟ್ಟತಕ್ಕಂಥ ಶಕ್ತಿ ಈ ಧಾನ್ಯಗಳಿಗಿದೆ. ಮೇಲಿಂದ ಮೇಲೆ ನಮಗೆ ಹಸಿವೆಯಾಗಿ ಊಟವನ್ನು ಮಾಡಬೇಕು ಅಂತ ಅನಿಸೋದಿಲ್ಲ. ಸೊ ಹಾಗಾಗಿ ಇವು ಬೊಜ್ಜನ್ನು ಕಡಿಮೆ ಮಾಡ್ತಕ್ಕಂಥವರಿಗೆ ಮತ್ತು ಮಧುಮೇಹಿಗಳಿಗೆ ತುಂಬ ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಇವುಗಳಲ್ಲಿ ಉತ್ತಮ ಖನಿಜಾಂಶಗಳು ಕೂಡ ಇರೋದ್ರಿಂದ ರಕ್ತದೊತ್ತಡ, ಅಸ್ತಮ, ಹೃದಯದ ತೊಂದರೆ, ಇತರೆ ತೊಂದರೆಗಳ ನಿವಾರಣೆಯಲ್ಲಿ ಸಹಾಯವನ್ನು ಮಾಡುತ್ತೆ. ನಂತರ ಈ ಧಾನ್ಯಗಳು ಉತ್ತಮ ಗುಣಮಟ್ಟದ ಅವಶ್ಯಕ ಅಮೈನೋ ಆಮ್ಲಗಳನ್ನು ಕೂಡ ಹೊಂದಿದ್ದಾವೆ. ಅಂದರೆ ಇದರಲ್ಲಿ ಲೈಸಿನ್ ಅಂಶ ಕಡಿಮೆ ಇರುತ್ತೆ, ದ್ವಿದಳ ಧಾನ್ಯಗಳಲ್ಲಿ ಅದು ಹೇರಳವಾಗಿರುತ್ತೆ. ಹಾಗಾಗಿ ಯಾವಾಗಲೂ ಧಾನ್ಯಗಳನ್ನು, ಏಕದಳ ಧಾನ್ಯಗಳನ್ನು ಬಳಸುವಾಗ ದ್ವಿದಳ ಧಾನ್ಯದ ಒಟ್ಟಿಗೆ ಬಳಸಿದಾಗ ಇದರಲ್ಲಿ ಕೊರತೆ ಇರತಕ್ಕಂಥ ಪೋಷಕಾಂಶಗಳು ದ್ವಿದಳ ಧಾನ್ಯದಲ್ಲಿ ಸಿಗುತ್ತೆ, ದ್ವಿದಳ ಧಾನ್ಯದಲ್ಲಿ ಕೊರತೆ ಇರತಕ್ಕಂಥದ್ದು ಏಕದಳ ಧಾನ್ಯದಲ್ಲಿ ಸಿಗುತ್ತೆ. ಸೊ ಕಾಂಬಿನೇಷನ್ ಆಗಿ ನಾವು ಬಳಸ್ಕೊಂಡಾಗ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅವಶ್ಯಕ ಅಮೈನೋ ಆಮ್ಲಗಳು ಆಹಾರದಲ್ಲಿ ಸಿಗ್ಬೋದು. ಉದಾಹರಣೆಗೆ ನಾವು ಬಿಸಿಬೇಳೆಭಾತ್ ಅಂತೇಳಿ ಮಾಡ್ತೀವಲ್ಲ, ಅಕ್ಕಿಯನ್ನು ಬಳಸ್ತೀವಿ ಮತ್ತು ಬೇಳೆಯನ್ನು ಬಳಸ್ತೀವಿ. ನಮ್ಮ ಸಾಂಪ್ರದಾಯಿಕ ಆಹಾರಗಳಲ್ಲೇ ಸಾಕಷ್ಟು ವೈವಿಧ್ಯತೆ ಇದೆ ಮತ್ತು ಅವುಗಳ ಅನುಕರಣೆ ಕೂಡ ಇದೆ. ಉದಾಹರಣೆಗೆ ಹೇಳಬೇಕಂದ್ರೆ ಇಡ್ಲಿ ಇರ್ಬೋದು, ದೋಸೆ ಇರ್ಬೋದು, ಪಡ್ಡು, ಈ ರೀತಿ ಕಿಚಡಿ, ಇವೆಲ್ಲವುಗಳಲ್ಲೂ ಕೂಡ ನಾವು ಏಕದಳ ಧಾನ್ಯ ಮತ್ತು ದ್ವಿದಳ ಧಾನ್ಯ ಒಟ್ಟಿಗೆನೆ ಮಾಡ್ತಕ್ಕಂಥ ಆಹಾರ ನಮ್ಮಲ್ಲಿ ಲಭ್ಯ ಸಾಂಪ್ರದಾಯಿಕ ಕಾಲದಿಂದಲೂ ಇದೆ. ಈ ಸಾಂಪ್ರದಾಯಿಕ ಅಡುಗೆಗಳಲ್ಲೆಲ್ಲ ನಾವು ಏಕದಳ ಮತ್ತು ದ್ವಿದಳ ಧಾನ್ಯಗಳನ್ನು ಕೂಡಿ ಮಾಡ್ತಕ್ಕಂಥ ಅಡುಗೆಗಳು ಸಾಕಷ್ಟಿದ್ದಾವೆ. ಸೊ ಅದೇ ರೀತಿ ನಾವು ಬಳಕೆ ಮಾಡೋದು ಕೂಡ ತುಂಬ ಒಳ್ಳೆಯದು. ನಂತರ ಆಧುನಿಕ ಜೀವನ ಶೈಲಿಯಿಂದ ಬರ್ತಕ್ಕಂಥ ರೋಗಗಳು ಮತ್ತು ರೋಗ ಲಕ್ಷಣಗಳು, ಇವುಗಳನ್ನು ಕೂಡ ತಡೆಯುವಲ್ಲಿ ಈ ಧಾನ್ಯಗಳು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಅದರಲ್ಲೂ ಹೆಚ್ಚಾಗಿ ಅಂತ ಹೇಳಿದ್ರೆ ಈ ಬೊಜ್ಜುತನ ಕಡಿಮೆ ಮಾಡತಕ್ಕಂಥದ್ದು ಬಹಳ ಬಹಳ ಇವತ್ತು ಮುಖ್ಯ ಆಗಿದೆ. ಯಾಕಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಬೊಜ್ಜು ಅನೇಕ ರೋಗಗಳಿಗೆ ಎಡೆ ಮಾಡ್ತಾ ಇದೆ. ನಮ್ಮ ನರಗಳನ್ನು, ಈ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ಸ್ ಎಲ್ಲ ಬ್ಲಾಕೇಜಸ್ ಆದರೆ ನಮಗೆ ಸ್ಟ್ರೋಕ್ ಕೂಡ ಆಗ್ಬೋದು ಮತ್ತು ಹೃದಯಾಘಾತ ಆಗ್ಬೋದು. ಈ ರೀತಿ ಅನೇಕ ತೊಂದರೆಗಳು ಹೆಚ್ಚು ಆಗೋದು ಯಾರಿಗೆ ಅಂತ ಹೇಳಿದ್ರೆ ಹೆಚ್ಚು ಬೊಜ್ಜು ಇರತಕ್ಕಂಥ ಮನುಷ್ಯರಲ್ಲಿ. ಸೊ ಅವನ್ನು ಕಡಿಮೆ ಮಾಡೋದಕ್ಕೆ ಈ ಸಿರಿಧಾನ್ಯಗಳು ತುಂಬ ಅತ್ಯಂತ ಉಪಯುಕ್ತವಾಗಿದ್ದಾವೆ. ಅದರ ಜೊತೆಗೆ ಈ ಸಿರಿಧಾನ್ಯಗಳಲ್ಲಿ ಕ್ಯಾಲ್ಶಿಯಂ ಹೆಚ್ಚಿರೋದ್ರಿಂದ ಚಿಕ್ಕ ಮಕ್ಕಳಲ್ಲಿ ಪೂರಕ ಆಹಾರವಾಗಿ ನಾವು ಬಳಕೆ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ನಾವು ನೋಡಿರ್ತೇವೆ ಈ ಸಿರಿಧಾನ್ಯಗಳು ಅಂತ ಹೇಳಿದ್ರೆ ರಾಗಿಯಿಂದ ಮಾಡ್ತಕ್ಕಂಥ ಮಾಲ್ಟ್ ಆಲ್ಮೋಸ್ಟ್ ದಕ್ಷಿಣ ಭಾರತದಲ್ಲಿ ಕಂಪಲ್ಸರಿಯಾಗಿ ಮಗು ಒಂದು 6 ತಿಂಗಳ ನಂತರ ಫಸ್ಟ್ ಸ್ಟಾರ್ಟ್ ಮಾಡೋದೇ ರಾಗಿ ಸರಿಯಿಂದ. ಅಂದರೆ ಅಷ್ಟೊಂದು ಅದರದ್ದು ಪ್ರಾಮುಖ್ಯತೆ ಯಾಕೆ ಅಂತ ಹೇಳಿದ್ರೆ ಅತಿ ಹೆಚ್ಚು ಕ್ಯಾಲ್ಶಿಯಂ ಇರತಕ್ಕಂಥದ್ದು ರಾಗಿಯಲ್ಲಿ. ಅದೇ ರೀತಿ ನಮ್ಮ ಭಾಗದಲ್ಲಿ ಬೆಳೀತಕ್ಕಂಥ ಸಜ್ಜೆಯಲ್ಲೂ ಕೂಡ ಅತಿ ಹೆಚ್ಚು ಕ್ಯಾಲ್ಶಿಯಂ ಇದೆ. ರಾಗಿಯನ್ನು ಬಿಟ್ಟರೆ ಕ್ಯಾಲ್ಶಿಯಂ ಮತ್ತು ಹೆಚ್ಚಾಗಿರ್ತಕ್ಕಂಥದ್ದು ಸಜ್ಜೆಯಲ್ಲೂ ಇದೆ ಮತ್ತು ಅದರ ಸಜ್ಜೆಯಲ್ಲಿ ಕಬ್ಬಿಣಾಂಶ ಕೂಡ ಹೆಚ್ಚಿದೆ. ಆದರೆ ಅದರಲ್ಲಿರ್ತಕ್ಕಂಥ ಕೆಲವೊಂದು ಆ್ಯಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟ್ಸ್ ಅಂತ ಹೇಳ್ತೀವಿ, ಅವುಗಳನ್ನು ತೆಗಿತಕ್ಕಂಥ ಕೆಲಸ ಆಗಬೇಕು. ಅದು ಯಾವ ರೀತಿ ಅಂತ ಹೇಳಿದ್ರೆ ಹೆಚ್ಚಿನ ಒಂದು ಉಷ್ಣತೆಯಲ್ಲಿ ಅದನ್ನು ಬಾಯಿಲ್ ಮಾಡಿದಾಗ ಅಥವಾ ಮೊಳಕೆ ಬರೆಸೋದ್ರಿಂದ ಅದರಲ್ಲಿರ್ತಕ್ಕಂಥ ಆ್ಯಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸು ಕಡಿಮೆ ಆಗುತ್ತೆ, ಅವನ್ನು ನಾವು ಬಳಕೆ ಮಾಡೋದಕ್ಕೆ ಯೋಗ್ಯ ಆಗುತ್ತೆ. ಸೊ ಈ ರೀತಿ ಅವು ಮೇಲಿನ ಸಿಪ್ಪೆಯನ್ನು ಕೂಡ ನಾವು ತೆಗಿಬೇಕಾಗುತ್ತೆ. ಮೊಳಕೆ ಬಂದು ಮೇಲಿನ ಸಿಪ್ಪೆಗಳನ್ನು ತೆಗೆದು ಸಣ್ಣ ಪೌಡ್ರನ್ನು ನಾವು ಗಂಜಿ ಥರ ಮಾಡಿ ಮಕ್ಕಳಿಗೆ ಕುಡಿಸಿದಾಗ ಅದು ಒಂದು ಪೂರಕ ಆಹಾರ, ಒಳ್ಳೆಯ ಪೂರಕ ಆಹಾರ ಅನಿಸ್ಕೊಳ್ಳುತ್ತೆ. ನಾವು ಇತ್ತೀಚೆಗೆ ಪ್ರಚಲಿತದಲ್ಲಿರ್ತಕ್ಕಂಥ ಅನೇಕ ಬ್ರ್ಯಾಂಡ್ಗಳಲ್ಲಿ ಈ ಸಿರಿಧಾನ್ಯಗಳ ಗಂಜಿ ಪೌಡ್ರ್ಗಳನ್ನು ನೋಡ್ತಾ ಇರ್ತವೆ. ಜೀನಿ ಪೌಡರ್ ಇರ್ಬೋದು ಅಥವಾ ಮಿರಾಕಲ್ ಪೌಡರ್ ಅಂತೇಳಿ ಸಾಕಷ್ಟು ಇತ್ತೀಚಿನ ಮಾರುಕಟ್ಟೆಗಳಲ್ಲಿ ಲಭ್ಯ ಇದ್ದಾವೆ. ಇವೆಲ್ಲ ಕೆಲಸ ಮಾಡ್ತಿರ್ತಕ್ಕಂಥದ್ದು ಅದೇ, ಕೆಲವು 3-4 ಧಾನ್ಯಗಳು ಸೇರಿಸಿರ್ಬೋದು ಅಥವಾ ಇನ್ನೂ ಅನೇಕ ಧಾನ್ಯಗಳನ್ನು ಸೇರಿಸಿ ಜೊತೆಗೆ ದ್ವಿದಳ ಧಾನ್ಯಗಳನ್ನು ಒಟ್ಟಿಗೆ ಸೇರಿಸ್ಕೊಂಡು ರಾಗಿ ಗಂಜಿ ಥರ ಮಾಡಿಕೊಂಡು ಬಳಕೆ ಮಾಡಿದಾಗ ಮಕ್ಕಳಿಗೆ ಒಂದು ಸಮತೋಲನ ಆಹಾರದ ರೀತಿಯಲ್ಲಿ ಎಲ್ಲ ಪೋಷಕಾಂಶಗಳು ಸಿಗೋ ರೀತಿಯಲ್ಲಿ ಇವುಗಳನ್ನು ತಯಾರು ಮಾಡಿದ್ದಿರುತ್ತೆ. ನಂತರ ಸಿರಿಧಾನ್ಯಗಳನ್ನು ಬಳಸಿ ನಾವು ಯಾವ್ಯಾವ ಆಹಾರಗಳನ್ನು ತಯಾರು ಮಾಡ್ಬೋದು? ಈಗ ನಾವು ಹೇಳಿದ್ವಿ ಇಷ್ಟೆಲ್ಲ ಪೋಷಕಾಂಶಗಳಿರ್ತಕ್ಕಂಥ ಸಿರಿಧಾನ್ಯಗಳನ್ನು ರೆಗ್ಯುಲರ್ ಆಗಿ ನಾವು ಬಳಸಬೇಕಾ? ಯಾಕಂತ ಹೇಳಿದ್ರೆ ನಮ್ಮ ಇದರಲ್ಲಿ ಒಂದು ಗಮನದಲ್ಲಿ ಇಟ್ಕೊಳ್ಬೇಕಾಗಿದ್ದೇನಂತಂದರೆ 3 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಮಕ್ಕಳಲ್ಲಿ ಸಿರಿಧಾನ್ಯಗಳನ್ನು ಡೈರೆಕ್ಟಾಗಿ ನಾವು ಬಳಕೆ ಮಾಡಿದ್ರೆ ಅದರಲ್ಲಿರ್ತಕ್ಕಂಥ ನಾರಿನಂಶ ನಮ್ಮ ಮಕ್ಕಳಿಗೆ ಜೀರ್ಣಶಕ್ತಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಅದನ್ನು ಮೊಳಕೆ ಬರೆಸಿ ಮಾಡಿರ್ತಕ್ಕಂಥ ಹಿಟ್ಟು ಅಂದರೆ ಮಾಲ್ಟೆಡ್ ಪ್ರಾಡಕ್ಟ್ಸನ್ನು ಮಾತ್ರ ಚಿಕ್ಕ ಮಕ್ಕಳಿಗೆ ಬಳಸಬೇಕು. ದೊಡ್ಡವರು ಯಾವ ರೀತಿ ರೂಪದಲ್ಲಾದರೂ ಬಳಸ್ಕೊಳ್ಬೋದು. ಆದರೆ ವಾರಾಪೂರ್ತಿ ಬರೀ ಸಿರಿಧಾನ್ಯಗಳನ್ನೇ ಬಳಸಿ ಸ್ವಲ್ಪ ತೊಂದರೆಗೊಳಗಾಗಿರ್ತಕ್ಕಂಥ ಜನಗಳು ಕೂಡ ಇರ್ತಾರೆ. ಯಾವುದೇ ಆಗಲಿ ಅತಿ ಆದರೆ ಅಮೃತನೂ ವಿಷ ಆಗುತ್ತೆ ಅಂತ ಹೇಳ್ತೀವಿ. ಅದೇ ರೀತಿ ಸಿರಿಧಾನ್ಯಗಳು ಕೇವಲ ಸಿರಿಧಾನ್ಯಗಳಷ್ಟೇ ಅಲ್ಲ, ಎಲ್ಲ ಧಾನ್ಯಗಳ ಒಟ್ಟಿಗೆ ಇವುಗಳನ್ನು ಕೂಡ ನಾವು ಬಳಕೆ ಮಾಡಬೇಕು. ಅಂತಂದರೆ ಇವನ್ನು ನಾವು ಬಳಕೆ ಮಾಡೋದನ್ನು ಕಡಿಮೆ ಮಾಡಿದ್ವಿ, ಆದರೆ ಇವಾಗ ಮತ್ತೆ ಅವಕ್ಕೆ ಪ್ರಾಮುಖ್ಯತೆ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಅದರಲ್ಲಿರ್ತಕ್ಕಂಥ ಗುಣಗಳು ಈಗ ಬಂಗಾರ ಯಾವತ್ತಿದ್ರೂ ಬಂಗಾರನೇ. ಅದೇ ರೀತಿ ನಮ್ಮ ಸಿರಿಧಾನ್ಯಗಳು, ನಮ್ಮ ಸಾಂಪ್ರದಾಯಿಕ ಅಡುಗೆಗಳು ಏನಿದೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಇದ್ದೇ ಇರುತ್ತೆ. ಅವನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡಾಗ ನಮ್ಮ ಆರೋಗ್ಯವನ್ನು ನಾವು ಹೆಚ್ಚಿಸ್ಕೊಳ್ಬೋದು. ಇದರಿಂದ ನಾವು ಅನೇಕ ರೆಸಿಪಿಗಳನ್ನು ಅಂದರೆ ಆಹಾರಗಳನ್ನು ಮಾಡಿ ಬಳಸ್ಕೊಳ್ಬೋದು. ಉದಾಹರಣೆಗೆ ಅಕ್ಕಿಯಿಂದ ನಾವು ಯಾವೆಲ್ಲ ಪದಾರ್ಥಗಳನ್ನು ಮಾಡ್ತಾ ಇರ್ತೇವಲ್ಲ ಅವನ್ನೆಲ್ಲ ಈ ಸಿರಿಧಾನ್ಯಗಳಿಂದ ಮಾಡ್ಕೊಳ್ಬೋದು. ದೋಸೆ ಪಡ್ಡು ಇರ್ಬೋದು ಅಥವಾ ಕಿಚಡಿಗಳಿರ್ಬೋದು, ಬಿಸಿಬೇಳೆಬಾತು, ಚಿತ್ರಾನ್ನ, ನಂತರ ಮುದ್ದೆ, ಇವುಗಳನ್ನೆಲ್ಲ ಮಾಡ್ಬೋದು. ಅದ್ರ ಜೊತೆಗೆ ಹೊಸ ಹೊಸ ಪದಾರ್ಥಗಳು ಕೂಡ ಮಾಡ್ಬೋದು ಅಂತ ಹೇಳಿದ್ರೆ ಬೇಕರಿ ತಿನಿಸುಗಳನ್ನು ಮಾಡ್ಬೋದು. ನಂತರ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಕುರುಕುಲು ತಿಂಡಿ ಏನಿರ್ತಾವಲ್ಲ ಅವನ್ನು ಕೂಡ, ಚಕ್ಲಿ ಆಮೇಲೆ ನಿಪ್ಪಟ್ಟು, ಇವುಗಳನ್ನು ಕೂಡ ಅಕ್ಕಿಯಿಂದ ಮಾಡೋದ್ರ ಬದಲಾಗಿ ಸಿರಿಧಾನ್ಯಗಳಿಂದ ಮಾಡಿದಾಗ ನಮಗೆ ಹೆಚ್ಚಿನ ಪೋಷಕಾಂಶಗಳು ಲಭ್ಯ ಇರುತ್ತೆ. ಈ ರೀತಿ ಅನೇಕ ಪದಾರ್ಥಗಳನ್ನು ಸಿರಿಧಾನ್ಯಗಳಿಂದ ಮಾಡಿ ನಾವು ಇವತ್ತು ಬಳಕೆ ಮಾಡಬೇಕಾಗಿರೋದು ಅತ್ಯಂತ ಅವಶ್ಯಕ. ಯಾಕಂದರೆ ಇವಕ್ಕೆ ಯಾವುದೇ ರಾಸಾಯನಿಕಗಳನ್ನು ನಾವು ಬಳಕೆ ಮಾಡ್ತಾ ಇಲ್ಲ. ಸುಲಭವಾಗಿ ನಮಗೆ ಸಾವಯವ ರೀತಿಯಲ್ಲಿ ಬೆಳೆದಿರತಕ್ಕಂಥ ಧಾನ್ಯಗಳಂದರೆ ಈ ಸಿರಿಧಾನ್ಯಗಳು ಅಂತೇಳಿ ನಾವು ಎಲ್ಲಿ ಬೇಕಾದರೂ ಹೇಳ್ಬೋದು. ಯಾಕಂದರೆ ಅತೀ ಕಡಿಮೆ ರೋಗ, ಅತೀ ಕಡಿಮೆ ಕೀಟಗಳು ಇದಕ್ಕೆ ಬಾಧಿಸೋದ್ರಿಂದ ನಮಗೆ ಇವು ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದ ಆಹಾರಗಳು ಅಂತಲೇ ಹೇಳ್ಬೋದು. ನವಣೆ ಇರ್ಬೋದು, ಹಾರಕ ಇರ್ಬೋದು, ಇವುಗಳನ್ನು ಬೆಳೆಯೋದಕ್ಕೆ ಆಸಕ್ತಿ ಇರತಕ್ಕಂಥ ರೈತರಿರ್ಬೋದು ಅಥವಾ ಮಹಿಳೆಯರು ಇರ್ಬೋದು, ಇವುಗಳನ್ನು ಬೆಳೆಯೋದಕ್ಕೆ ಸಾಕಷ್ಟು ಸುಧಾರಿತ ತಳಿಗಳು ಕೂಡ ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ಲಭ್ಯ ಇದ್ದಾವೆ. ನವಣೆಯಲ್ಲಿ ಕೂಡ ಸುಧಾರಿತ ತಳಿಗಳು ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಬೇರೆ ಬೇರೆ ಬೀಜಗಳು ಲಭ್ಯ ಇರುತ್ತೆ. ಮುಂಗಾರು ಹಂಗಾಮಿನಲ್ಲಿ ಸಂಪರ್ಕ ಮಾಡಿ ಅವುಗಳನ್ನು ತಗೊಂಡು ಬೆಳೆದರೆ ಹೆಚ್ಚಿನ ಇಳುವರಿಯನ್ನು ಕೊಡ್ತಕ್ಕಂಥ ತಳಿಗಳು ಕೂಡ ಲಭ್ಯ ಇರುತ್ತೆ. DHFT ಇರ್ಬೋದು, HN46 ಇರ್ಬೋದು, ಈ ರೀತಿ ಅನೇಕ ತಳಿಗಳು ಇವತ್ತು ನಮ್ಮಲ್ಲಿ ಲಭ್ಯ ಇದೆ ನವಣೆಯಲ್ಲಿ. ಅದೇ ರೀತಿ ಊದಲು ಮತ್ತು ಹಾರಕ, ಅವುಗಳಲ್ಲೂ ಕೂಡ ಬೇರೆ ಬೇರೆ ತಳಿಗಳು ಲಭ್ಯ ಇರುತ್ತೆ. ಆಸಕ್ತ ರೈತರು ಸಂಪರ್ಕ ಮಾಡಿ ಅವುಗಳನ್ನು ಬೆಳೆಯೋದಕ್ಕೆ ಮುಂದೆ ಬರಬೇಕು. ಕಡಿಮೆ ನೀರಿರ್ತಕ್ಕಂಥ ರೈತರು ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೋದು. ನಂತರ ತೊಗರಿಯೊಟ್ಟಿಗೆ ಕೂಡ ಇದನ್ನು ಬೆಳೆದರೆ ಒಳ್ಳೆ ಒಂದು ಜಾನುವಾರುಗಳಿಗೆ ಮೇವೂ ಸಿಗುತ್ತೆ ಮತ್ತು ಮನೆಗಾಗಷ್ಟು ಆಹಾರವನ್ನು ಕೂಡ ತಾವು ಬಳಸ್ಕೊಳ್ಬೋದು. ಸಂಸ್ಕರಣೆ ಮಾಡೋದಕ್ಕೆ ಕಷ್ಟ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಸಾಕಷ್ಟು ಕಡೆ ಇತ್ತೀಚಿನ ದಿನಗಳಲ್ಲಿ ಸಂಸ್ಕರಣಾ ಘಟಕಗಳು ಆಗ್ತಾ ಇದ್ದಾವೆ. ಅದರ ಜೊತೆಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲೇ ಕೂಡ ಇದರದೊಂದು ಸಂಸ್ಕರಣಾ ಘಟಕ ಸ್ಥಾಪಿತವಾಗಿದೆ. ಅದರ ಲಾಭವನ್ನು ತಾವೆಲ್ಲರೂ ಪಡ್ಕೊಂಡು ದಿನನಿತ್ಯದ ಆಹಾರದಲ್ಲಿ ನವಣೆ ಅಥವಾ ಹಾರಕ, ಊದಲು, ತಮಗೆ ಯಾವುದು ಸಾಧ್ಯ ಆಗುತ್ತೋ, ಯಾವುದು ನಿಮ್ಮ ದೇಹಕ್ಕೆ ಒಗ್ಗುತ್ತೋ ಅದನ್ನು ಬಳಕೆ ಮಾಡುತ್ತಾ ಕನಿಷ್ಠ ವಾರದಲ್ಲಿ 2-3 ದಿನ ಇವನ್ನು ಬಳಕೆ ಮಾಡೋದ್ರಿಂದ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳೋದ್ರ ಜೊತೆಗೆ ನಮ್ಮ ಕೆಲವೊಂದು ಸಣ್ಣ ಪುಟ್ಟ ರೋಗಗಳಿಗೆ ಒಂದು ಚಿಕಿತ್ಸಾತ್ಮಕ ಗುಣಗಳಿರ್ತಕ್ಕಂಥ ಈ ಧಾನ್ಯಗಳನ್ನು ಬಳಕೆ ಮಾಡಿ ನಮ್ಮಷ್ಟಕ್ಕೆ ನಾವೇ ಕೆಲವು ನಮ್ಮ ಆರೋಗ್ಯವನ್ನು ಮತ್ತು ನಮ್ಮ ರೋಗಗಳನ್ನು ನಿಯಂತ್ರಣದಲ್ಲಿ ಇಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಇದುವರೆಗೆ ಸಿರಿಧಾನ್ಯಗಳ ಪೋಷಕಾಂಶಗಳ ಆಗರ ಲಿಂಗಸ್ಕೂರು ಕೃಷಿ ವಿಸ್ತರಣಾ ಘಟಕದ ಮುಖ್ಯಸ್ಥರಾದ ಡಾ ವಾಣಿಶ್ರೀ ಎಸ್ ಅವರೊಂದಿಗೆ ಮಾಹಿತಿಯನ್ನ ಕೇಳಿದ್ರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಸೂಖಾ ಪಡೆ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಭೋಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ, ಕ್ಯೋಂಕಿ ಹಮ್ನೆ ಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ಈಗ ಕೇಳಿ ಹವಾಮಾನ ವರದಿ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 32-33 ಡಿಗ್ರಿ ಮತ್ತು ಕನಿಷ್ಠ ಉಷ್ಣಾಂಶ 19-20 ಡಿಗ್ರಿ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 69-87% ಮತ್ತು ಕನಿಷ್ಠ ಆರ್ದ್ರತೆ 29-42% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 9-11 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಮುನ್ಸೂಚನೆ ಇಲಾಖೆಯವರು ತಿಳಿಸಿದ್ದಾರೆ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳಾನಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತೀಯ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ಜಿಲ್ಲೆಯಲ್ಲಿ ಕಡಲೆಯನ್ನ ಬಿತ್ತಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಕಡಲೆ ಬೆಳೆಯು ಹೂವಾಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 ಗ್ರಾಂ ಚಿಕ್ಪಿ ಮ್ಯಾಜಿಕ್ ಅಥವಾ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಡ್ರೈ ಕೆಂಟನಾಲ್ ಅನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಮತ್ತೆ ಈ ಸಿಂಪರಣೆಯನ್ನು 15 ದಿನಗಳ ನಂತರದಲ್ಲಿ ಮತ್ತೊಮ್ಮೆ ಮಾಡಬೇಕಾಗ್ತದೆ. ಕಡಲೆಯಲ್ಲಿ ಬಿತ್ತಿದ 35 ದಿನಗಳ ನಂತರ 20 ppm ಅಂತಂದರೆ 2 ಮಿಲಿಲೀಟರ್ ಪ್ರತಿ 100 ಲೀಟರ್ ನೀರಿಗೆ NAA ಬೆರೆಸಿ ಸಿಂಪಡಿಸುವುದರಿಂದ ಕಡಲೆ ಬೆಳೆಯು ಸದೃಢ ಮತ್ತು ಆರೋಗ್ಯಕರವಾಗಿ ಬೆಳೆದು ಹೆಚ್ಚಿನ ಇಳುವರಿಯನ್ನು ಕೊಡುತ್ತದೆ. ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚಿವುಟುವುದರಿಂದ ಹೆಚ್ಚಿನ ಇಳುವರಿಯನ್ನು ಕೂಡ ಪಡ್ಕೋಬಹುದು. ಇನ್ನು ತೊಗರಿ ಬೆಳೆಯಲ್ಲಿ ಕಾಯಿ ನೊಣದ ಬಾಧೆ ಹತೋಟಿಗಾಗಿ ರೈತ ಬಾಂಧವರು 0.2 ಗ್ರಾಂ ಥಯಾಮಿಥಾಕ್ಸಮ್ 25 WG ಅಥವಾ 0.2 ಮಿಲಿಲೀಟರ್ ಇಮಿಡಾಕ್ರೋಪಿಡ್ 17.8 SL ಅನ್ನು 10 ಗ್ರಾಂ ಬೆಲ್ಲದ ಜೊತೆ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಜೋಳದಲ್ಲಿ ಸುಳಿ ನೊಣದ ಹತೋಟಿಗೆ 2 ಮಿಲಿಲೀಟರ್ ಫ್ರಫೆನೋಫಾಸ್ 50 EC ಅಥವಾ 2 ಮಿಲಿಲೀಟರ್ ಕ್ಲೋರೋಫೆರಿಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬಿತ್ತಿದ 12-14 ದಿನಗಳ ನಂತರ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಕಟಾವು ಮಾಡಿದ ಶೇಂಗಾ ಕಾಳುಗಳು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಂದ ಕಾಳುಗಳಿಗೆ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟವನ್ನು ಹೆಚ್ಚಿಗೆ ಮಾಡಬಹುದು. ಸೂರ್ಯಕಾಂತಿಯಲ್ಲಿ ಅಲ್ಬೇರ್ನಿಯ ಅಂಗಮಾರಿ ರೋಗದ ಹತೋಟಿಗಾಗಿ 2 ಗ್ರಾಂ ಮೆಂಕೋಜಿಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೊನೋಜಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಸೂರ್ಯಕಾಂತಿ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಡೈಫೆನಕೋನೋಜೋಲ್ 25 EC ಅಥವಾ 0.5 ಗ್ರಾಂ ಮೈಕ್ಲೋಬಿಟಾನಿಲ್ 10 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಸೂರ್ಯಕಾಂತಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರೈತ ಬಾಂಧವರು ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಪ್ರತಿ ಎಕರೆಗೆ ಸತುವಿನ ಸಲ್ಫೇಟ್ ಅನ್ನು ಬಳಸಬೇಕಾಗ್ತದೆ. ಭತ್ತ ಕಟಾವಾದ ಗದ್ದೆಗಳಲ್ಲಿ 2ನೇ ಬೆಳೆಯನ್ನ ತೆಗೆದುಕೊಳ್ಳಲು ಅವಕಾಶವಿಲ್ಲದಂತಹ ರೈತ ಬಾಂಧವರು ತಪ್ಪದೆ ಮಾಗಿ ಉಳುಮೆಯನ್ನ ಮಾಡಬೇಕು. ಭತ್ತ ಕಟಾವಿನ ನಂತರ ಭತ್ತದ ಗದ್ದೆಗಳಲ್ಲಿ ಮಣ್ಣಿನ ತೇವಾಂಶ ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಸಿವೆ ಬೆಳೆಯನ್ನು ಹಾಕಬಹುದು. ಹಲವೆಡೆ ಭತ್ತದ ಕಟಾವು ನಡೆದಿದ್ದು ಬಣವೆ ಹಾಕುವ ಮೊದಲು ರೈತ ಬಾಂಧವರು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆಯನ್ನು ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲನ್ನು ಹೊರೆ ಕಟ್ಟುವ ಮೊದಲು ಇಬ್ಬನಿಯನ್ನು ಆರಲಿಕ್ಕೆ ಬಿಡಬೇಕು. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶವೂ ಕೂಡ ಕಡಿಮೆ ಇರುವುದರಿಂದ ರೈತ ಬಾಂಧವರು ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಬೇಕು. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಹೆಕ್ಸಾಕೊನೋಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಮಾವಿನಲ್ಲಿ ಜಿಗಿಹುಳದ ಹತೋಟಿಗೆ 1 ಮಿಲಿಲೀಟರ್ ಬ್ರಿಫೋಫಿಜಿನ್ 25 SC ಅಥವಾ 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ ಅಥವಾ ವರ್ಟಿಸಿಎಂ ಲೇಖಾನಿಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಉಷ್ಣಾಂಶ ಕಡಿಮೆಯಾಗುತ್ತಿರುವುದು ಕಂಡುಬರುತ್ತಿದ್ದು ಈ ತಿಂಗಳಿನಿಂದ ರಾಸುಗಳನ್ನು ಕಾಪಾಡಲು ದನದ ಕೊಟ್ಟಿಗೆ ಸುತ್ತಲೂ ಅವಶ್ಯಕತೆಗೆ ಅನುಗುಣವಾಗಿ ಜೋಳ ಅಥವಾ ಮೆಕ್ಕೆಜೋಳದ ದಂಟನ್ನು ಹೊದಿಕೆಯಾಗಿ ಉಪಯೋಗಿಸಬೇಕು. ಚಳಿಗಾಲ ಇರುವುದರಿಂದ ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಲು ವಿದ್ಯುತ್ ಬಲ್ಬ್ಗಳನ್ನು ಬಳಸುವ ಮುಖಾಂತರ ಸ್ಥಿರತೆಯನ್ನು ಕಾಪಾಡಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಕೆಲವು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನಿಗಳನ್ನು ಅಥವಾ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಅಥವಾ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನು ಭೇಟಿಯಾಗಬಹುದು. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ ಕೇಳಿದ್ರಿ. ಈಗ ಕೆಳ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಭವಿಷ್ಯದ ಟೆಕ್ನಿಕ್ ಬಳಸಿ 100ಕ್ಕೆ 100 ಡಾಲ್ಮಿಯ ಸಿಮೆಂಟ್ ಇಂದ ಮನೆ ಕಟ್ಟಿಸಿ 100ಕ್ಕೆ 100 ಇದರಲ್ಲಿರ ದೃಢತೆ ಸಾಂದ್ರತೆ ದೀರ್ಘ ಬಾಳಿಕೆ ಶಕ್ತಿ ಭವಿಷ್ಯದ ಟೆಕ್ನಿಕ್ ಬಳಸಿ 100ಕ್ಕೆ 100 ಪಡೆಯಿರಿ. ಹಮನೆ ಫಸಲ್ ಬೀಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯಿ ಇನ್ನಿಲ್ಲ ಭಯ ಇನ್ನಿಲ್ಲ ಚಿಂತೆ ಸಿಕ್ಕಿದೆ ನಮಗೆ ಹೊಸ ಮಾರ್ಗ ಮಾಡಿಸಿ ನಾವು ಬೆಳೆ ವಿಮೆಯ ದೂರಾಗಿಸಿದೆವು ರೈತರ ಚಿಂತೆಯ ಭವಿಷ್ಯವಾಯಿತು ನಿಶ್ಚಿಂತ ಬೆಳೆಯು ಸುರಕ್ಷಿತ ನಿಶ್ಚಿಂತ ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ ಸಾಮಾನ್ಯ ಸೇವಾ ಕೇಂದ್ರ ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ಬಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ ಭಾರತ ಸರ್ಕಾರ ಸಮಯ 7:20 ಕಾರ್ಯಕ್ರಮ ಕೃಷಿ ರಂಗ ಹಿರೇಹಣಗಿ ಗ್ರಾಮದ ಕರಿಯಣ್ಣ ಪೂಜಾರ್ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳು ಪಂಜೆ ನ ಬೆಳಕಿರ ಬಂದಂತ ಶ್ರೀಮಂತ ಯಾರಯ್ಯ ಸಂಜೆ ಒತ್ತಿರ ಪಂಜೆ ನ ಬೆಳಕಿರ ಬಂದಂತ ಶ್ರೀಮಂತ ಯಾರಯ್ಯ ಪ್ಪ ಹೇಳವತ ಜಲ್ಲ ದಾರಿಳದ ಬರುವಾತ ದೊರೆಯನ ಹೇರದ ಕುದುರಪ್ಪ ಹೇಳವತ ಜಲ್ಲ ದಾರಿಳದ ಬರುವಾತ ದೊರೆಯನ ನಲ್ಲೇಳ ತಂದವದ ರೌಡ ಮರುದಪ್ಪ ಧಾರಿಡದ ಬರುವಾತ ದೊರೆಯಾತ ನಲ್ಲೇಳ ತಂದವದ ರೌಡ ಮರುದಪ್ಪ ಕಬ್ಬಣದ ಕಡಿವಾಣ ಮುದ್ದೇನ ಒಲ್ಯಾಣ ಒಪ್ಪಿದರ ಒಯ್ಯ ನಿಮ್ಮ ಜನ ಒಪ್ಪಿದರ ವಯ್ಯಾನಿ ಮುಟ್ಟೆ ಜನ ಕಬ್ಬಣದ ಕಡಿವಾಣ ಮುದ್ದೇನ ವಯ್ಯಾಣ ಒಪ್ಪಿದರೆ ವಯ್ಯಾನಿ ಮುಟ್ಟೆ ಜನ ಸಂಬಾಳ ಸ್ವಾನನ್ನ ರೇವಣ ಸದ ನಿನ್ನ ಸಂಬಾಳ ಬೋಯವರ ದಣುದಾಹಾರ ಸಂಬಾಳ ಬೋಯವರ ದಡುದಾರ ಸಂಬಾಳ ಬೋಯವರ ದಡುದಾರ ಪನಿನ್ನ ಜಿಂದಾಲ ಕಾಲಾಳ ದಡುದಾರ ಸಂಬಾಳ ಬೋಯವರ ದಣದಾಹಾರ ಪನಿಂದಾಲ ಕಾಲಾಳ ದಣುದಾರ ಮತ್ತಿನ ಸಾಲ ವೈದ ಹಲ್ದ ಸಡಗಾರ ದಿನದಲ್ಲ ನಳಗೆಯ ಲಿಂಗ ಸಾಗ ಒತ್ತಿಗದಾಳ ಕರುದ ಹಾವ ಬ್ಯಾಡಲೆ ಗುಡಿಗೆ ಚಿತ್ತಾರ ಬಾಳವ ರಂಗ ಮಂಡಪ ನಿಮ್ಮ ಸಾಲಾಗ ಗುಡಿಗೆ ಚಿತ್ತಾರ ಬಾಳವ ರಂಗ ಮಂಡಪ ನಿಮ್ಮ ಸಾಲಾಗ ಒತ್ತ ಬ್ಯಾಡಲೆ ಗುಡಿಗೆ ಚಿತ್ತಾರ ಬಾಳವ ರಂಗ ಮಂಡಪ ನಿಮ್ಮ ಸಾಲಾಗ ಬಸವಣ್ಣ ತೆಗ್ಗೆ ನಾಗಾಳಂಪೆ ಹಿರಪಾಕ್ಯ ಉದ್ದಾನ ವೀರಣ್ಣ ಬಗ್ಗಿರವೆ ಬಸವಣ್ಣ ತೆಗ್ಗೆ ನಾಗಾಳಂಪೆ ಹಿರಪಾಕ್ಷ ಉದ್ದಾನ ವೀರಣ್ಣ ಬಗ್ಗಿರವೆ ಬಸವಣ್ಣ ತೆಗ್ಗೆ ನಾಗಾಳಂಪೆ ಹಿರಪಾಕ್ಷ ಬಸವಣ್ಣ ಟೋಪೆ ನಾಗಾಳಂಪೆ ಹಿರುಪಾಕ್ಷ ಮಾತಂಗ ವೀರಣ್ಣ ಮಲಗಿರವೆ ಬಸವಣ್ಣ ಟೋಪೆ ನಾಗಾಳಂಪೆ ವಿರುಪಾಕ್ಷ ಮಾತಂಗ ವೀರಣ್ಣ ಮಲಗಿರವೆ ಬಸವಣ್ಣ ಟೋಪೆ ನಾಗಾಳಂಪೆ ಹಿರುಪಾಕ್ಷ ಮಂಡಲ್ಯ ಮರೆಗು ಮಠ ಕಿಡಿವಳಿ ಕಂದಡರಾಯ ಗಜಗೆ ಮೊಟ್ಟವ ನಾಲ್ಕ ಮೋಲೆಗೆ ನಂದ್ಯ ಬಸವ ಅಣ್ಣ ಗೋಪರದ ಗುಡಿ ಕಳ ಸೊಂಬ ಗಜಗೆ ಮೊಟ್ಟವ ನಾಲ್ಕ ಮೋಲೆಗೆ ನಂದ್ಯ ಬಸವ ಅಣ್ಣ ಗೋಪರದ ಗುಡಿ ಕಳ ಸೊಂದ ಗಜಗೆ ಮೊಟ್ಟವ ನಾಲ್ಕ ಮೋಲೆಗೆ ನಂದ್ಯ ಬಸವ ಅಣ್ಣ ಗೋಪರದ ಗುಡಿ ಕಳ ಸೊಂದ ಗಜಗೆ